ಕಂಡಿರೇ ಸಿದೂರದಲ್ಲಿ ಭಂಡಾಸುರನ ಭ್ರಮೆಯದಲ್ಲಿ ನಿತ್ಯದಲ್ಲಿ

ಅಂಕ ನಿಭಾವದ ನೇಯ ಕಂಡು ಏಣಾಂಕ ನಿಭಾವದ ನೇಯ ಕಂಡು ಪಂಚ ಬಣ ಕೊಲ್ಲುವ ನೆಚ್ಚು ಸರಕೊಂಡು ಏಣಾಂಕ ನಿಭಾವದ ನೇಯ ಕಂಡು ನೀನ್ಯಾರೇನು ತಲೆ ಬೇಳೆ ಶ್ಯಾಮಲಾ ದೇವಿ ಬ್ರಾಹ್ಮೀ ಮಹೇಶ್ವರಿ ಮಣಿದ್ವೀಪವಾದ